ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆ ವಿಶಾಲ್ ಇದನ್ನಲ್ಲ, ಅವಂದೆಲ್ಲ ಸರಿಯಾಗಿ ನಡೆಯುತ್ತೆ. ನಿನ್ನೆ ಅವನ ಬ್ಯಾಂಕ್ ಅಕೌಂಟ್ ನಲ್ಲಿ 15,000 ರೂಪಾಯಿ ಫ್ರಾಡ್ ಆಯ್ತು ಗೊತ್ತಾ. ಆದ್ರೆ ಅವನಿಗೆ ಟೆನ್ಷನ್ ಇಲ್ಲ ನೋಡು. ಟೆನ್ಷನ್ ಯಾಕೆ, ನನ್ನ ತಪ್ಪೇನೂ ಇರಲಿಲ್ಲ. ಆದ್ರೂ ಫ್ರಾಡ್ ನಡೆದ ಕೂಡಲೇ ನಾನು ತಕ್ಷಣ ಬ್ಯಾಂಕಿಗೆ ತಿಳಿಸಿದೆ. RBI ಹೇಳುತ್ತೆ, ನಿಮ್ಮ ಅಕೌಂಟ್ ನಿಂದ ಯಾರಾದ್ರೂ ಮೋಸದಿಂದ ಹಣ ತೆಗೆದಿದ್ರೆ ಆದಷ್ಟು ಬೇಗ ಬ್ಯಾಂಕಿಗೆ ತಿಳಿಸಿ. 3 ದಿನಗಳೊಳಗೆ ತಿಳಿಸಿದ್ರೆ ಯಾವುದೇ ನಷ್ಟ ಇಲ್ಲ. ನೀವು ತಡ ಮಾಡಿದಷ್ಟು ನಷ್ಟ ಹೆಚ್ಚು. ನಿಮ್ಮ ಬ್ಯಾಂಕ್ ಅಕೌಂಟಿನ ಪಿನ್, ಪಾಸ್ವರ್ಡ್ ಮತ್ತು OTP ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. RBI ಹೇಳುತ್ತೆ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ತಾವು ಕೇಳಲಿದ್ದೀರಿ, ಶೇಂಗಾ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಡಾ ಶ್ರೀವಾಣಿ ಜಿಎನ್ ಅವರೊಂದಿಗೆ ಸಂದರ್ಶನವನ್ನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಈಗ ಮೊದಲಿಗೆ ಕೇಳೋಣ ಶೇಂಗಾ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಡಾ ಶ್ರೀವಾಣಿ ಜಿಎನ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶೇಂಗಾ ಬೆಳೆಯನ್ನು ಪ್ರಾರಂಭದಲ್ಲಿ ರೈತ ಬಾಂಧವರು ಎಲ್ಲಾ ತಾಲೂಕುಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೆತಿದ್ರು. ಇತ್ತೀಚೆಗೆ ಇದರ ಕ್ಷೇತ್ರ ಕಡಿಮೆ ಆಗ್ತಾ ಇದೆ, ಯಾಕಂತಂದ್ರೆ ಇಳುವರಿಯ ಪ್ರಮಾಣ ಆಗಿರಬಹುದು, ಜೊತೆಗೆ ನಿರ್ವಹಣಾ ಕ್ರಮಗಳಾಗಿರಬಹುದು, ಕೀಟ ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ರೈತ ಬಾಂಧವರು ಶೇಂಗಾ ಬೆಳೆಯಲ್ಲಿ ಕ್ಷೇತ್ರದ ಒಂದು ವಿಸ್ತೀರ್ಣತೆಗೆ ಇದು ಕಡಿಮೆ ಆಗ್ತಿದೆ ಅನ್ಬಹುದು. ಆದ್ರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತ ಬಾಂಧವರು ಈ ಮುಂಗಾರು ಮತ್ತೆ ಹಿಂಗಾರು ಮತ್ತೆ ಬೇಸಿಗೆಯಲ್ಲಿ ಮೂರು ಹಂಗಾಮಿನಲ್ಲಿ ರೈತ ಬಾಂಧವರು ಈ ಶೇಂಗಾ ಬೆಳೆಯನ್ನ ಬೆಳೀತಾರೆ. ಮುಖ್ಯವಾಗಿ ಶೇಂಗಾ ಬೆಳೆಯಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಯಾವ್ಯಾವು, ಯಾವ ರೀತಿ ರೈತ ಬಾಂಧವರು ಇದನ್ನ ಗಮನಿಸಬೇಕು, ಅದರ ಒಂದು ಬಾಧೆಯ ಲಕ್ಷಣಗಳು ಹೇಗಿರ್ತವೆ, ಯಾವ ರೀತಿಯಾಗಿ ಶೇಂಗಾ ಬೆಳೆಯಲ್ಲಿ ಕೀಟಗಳನ್ನು ನಿರ್ವಹಣೆ ಮಾಡಿದರೆ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು, ಜೊತೆಗೆ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಎಂಬಂತಹ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ICAR ಕೃಷಿ ವಿಜ್ಞಾನ ಕೇಂದ್ರದ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ಸ್ವಾಗತ, ಹಾಗೇನೆ ನಮಸ್ಕಾರ ಮೇಡಮ್. ಎಲ್ಲ ರೈತ ಬಾಂಧವರಿಗೂ ಹಾಗೂ ರೈತ ಮಹಿಳೆಯರಿಗೂ ನಮಸ್ಕಾರ. ಹೇಳಿ ಮೇಡಮ್, ಈಗ ಶೇಂಗಾ ಬೆಳೆ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯನ್ನ ಬೆಳೆಯುವಂಥವ್ರು ರೈತ ಬಾಂಧವರು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವ ರೀತಿ ಶೇಂಗಾ ಬೆಳೆಯಲ್ಲಿ ಪ್ರಾರಂಭಿಕ ಹಂತ ಹೇಗಿರಬೇಕು, ಮುಂದೆ ಯಾವ ಕೀಟಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಬಂದ್ರೆ ಏನ್ ಮಾಡಬೇಕು, ರೈತ ಬಾಂಧವರಿಗೆ ಮಾಹಿತಿಯನ್ನ ಮಾಡಿಕೊಡಿ. ಪ್ರಮುಖವಾಗಿ ಶೇಂಗಾ ಬೆಳೆಯಲ್ಲಿ ಅಂತಂದ್ರೆ ಕೀಟಗಳಿಗೆ ಬಂದ್ರೆ ಮೊದಲನೇ ಹಂತದಲ್ಲಿ ಅಂದ್ರೆ ರಸ ಹೀರುವ ಕೀಟಗಳನ್ನ ನಾವು ಕಾಣಬಹುದು. ಮೊದಲನೇ ಹಂತ ಅಂತಂದ್ರೆ ಬಿತ್ತನೆ ಆದ್ಮೇಲೆ 20-25 ದಿನಗಳವರೆಗೂ ರಸ ಹೀರುವ ಕೀಟಗಳು ಅಂದ್ರೆ ಥ್ರಿಪ್ಸ್ ನುಸಿ ಇರಬಹುದು, ಅದರ ಜೊತೆಗೆ ರಸ ಹೀರುವ ಹುಳ ಯಾವ್ದಂತಂದ್ರೆ ಜಿಗಿ ಹುಳು ಇರಬಹುದು. ಸೊ ಈ ಹುಳುಗಳು 20-25 ದಿನಗಳವರೆಗೆ ಬಾಧೆಯನ್ನು ಮಾಡ್ತವೆ. ಅದಾದ ನಂತರ 30 ದಿನ ಆದ್ಮೇಲೆ ಎಲೆ ತಿನ್ನುವ ಹುಳುಗಳ ಪ್ರಾರಂಭವಾಗ್ತದೆ. ಎಲೆ ತಿನ್ನುವ ಹುಳು ಇರಬಹುದು ಅಥವಾ ಎಲೆಗಳನ್ನ ಮಡಚಿಬಿಟ್ಟು ಅದರ ಒಳಗಡೆ ಅವತ್ಕೊಂಡು ತಿನ್ನುವ ಹುಳುಗಳಿರ್ಬೋದು, ಅಂದ್ರೆ ಸುರುಳಿ ಪೂಚಿ ಅಂತ ಬರುತ್ತೆ ಅದೊಂದು, ಅದರ ಜೊತೆಗೆ ಸ್ಪೋಡಾಪ್ಟ್ರ ಎಲೆ ತಿನ್ನುವ ಕೀಟ. ಈ ಹುಳುಗಳು ಮುಖ್ಯವಾಗಿ ಈ ಶೇಂಗಾ ಬೆಳೆಯಲ್ಲಿ ಕಾಣಿಸ್ಕೊಂತವೆ. ಹೇಗೆ ಮೇಡಮ್, ಈಗ ಪ್ರಾರಂಭಿಕ ಹಂತದಲ್ಲಿ ಬರುವಂತಹ ಒಂದು ಕೀಟಗಳು ಯಾವಿರ್ತವೆ, ಯಾವ ರೀತಿ ಇದನ್ನ ನಿರ್ವಹಣೆ ಮಾಡಬಹುದು, ಇದರ ಲಕ್ಷಣಗಳು ಹೇಗಿರ್ತವೆ? ಪ್ರಾರಂಭದಲ್ಲಿ ಅಂತಂದ್ರೆ ನಾನು ಹೇಳಿದೆ ಈಗಾಗಲೇ ಥ್ರಿಪ್ಸ್ ನುಸಿ ಆಮೇಲೆ ಜಿಗಿ ಹುಳು ಅಂತೇಳಿ ಇದು 20-25 ದಿನಗಳವರೆಗೆ ಕಾಣಿಸ್ಕೊಂತದೆ. ಥ್ರಿಪ್ಸ್ ನುಸಿ ಬಂದು ರಸ ಹೀರುವ ಕೀಟ ಅಂತ ಹೇಳಿದೆ. ಈ ಕೀಟ ಏನ್ ಮಾಡುತ್ತಂದ್ರೆ ಎಲೆಯಿಂದ ರಸವನ್ನು ಹೀರ್ತದೆ. ಹೀರೋದ್ರಿಂದ ಏನಾಗ್ತದೆ ಅಂದ್ರೆ ಎಲೆ ಮುದುಡ್ಕೊಂಡು ಹೋಗ್ತದೆ. ಅದರ ಜೊತೆಗೆ ನಾವು ಥ್ರಿಪ್ಸ್ ನುಸಿಯ ಬಾಧೆ ಇದೆ ಅಂತೇಳಿ ಕಂಡುಹಿಡಿಬೇಕು ಅಂತಂದ್ರೆ ಎಲೆಗಳ ಮೇಲೆ ಬಿಳಿಯ ಹೊಳಪು, ಸಿಲ್ವರ್ ಕಲರ್ಡ್ ಪ್ಯಾಚಸ್ ಅಂತ ಹೇಳ್ತೀವಿ ನಾವು, ಆತರ ಪ್ಯಾಚಸ್ ನಮ್ಗೆ ಎಲೆಗಳ ಮೇಲೆ ಕಾಣಿಸ್ತದೆ. ಅದರ ಜೊತೆಗೆ ಕೆಳಭಾಗದಲ್ಲಿ ಏನಾಗ್ತದೆ ಅಂದ್ರೆ ಎಲೆಗಳು ಕಂದು ಬಣ್ಣಕ್ಕೆ ತಿರುಗಿಬಿಡ್ತವೆ. ಈಗ ಮೇಡಮ್ ತಾವು ಹೇಳಿದ್ರೆ ಈಗ ಪ್ರಾರಂಭಿಕದ ಹಂತದಲ್ಲಿ 20 ಅಥವಾ 25 ದಿನಗಳ ಒಂದು ಹಂತದಲ್ಲಿ ಇದ್ದಾಗ ಬೆಳೆ ಬರ್ತದೆ, ಈ ಒಂದು ಕೀಟಗಳಿಗೆ ಏನಾದರೂ ಬೀಜೋಪಚಾರದಿಂದ ಏನಾದರೂ ಇದನ್ನ ನಿಯಂತ್ರಣ ಮಾಡಬಹುದಾ ಹೇಗೆ? ಮುಖ್ಯವಾಗಿ ನಾವು ಶೇಂಗಾದಲ್ಲಿ ಅಂತಂದ್ರೆ ಬಹಳ ಸೂಕ್ಷ್ಮವಾಗಿ ಬೀಜೋಪಚಾರ ಮಾಡಬೇಕು. ಹೌದು, ಅದೊಂದು ಯಾಕಂತಂದ್ರೆ ಅದ್ರ ಮೇಲಿನ ಹೊಟ್ಟು ಹೋದ್ರೆ ಮತ್ತೆ ಜರ್ಮಿನೇಷನ್ ಬರೋದಿಲ್ಲ, ಬೀಜಕ್ಕೆ ಮೊಳಕೆ ಬರೋದಿಲ್ಲ. ಹಂಗಾಗಿ ಬೀಜೋಪಚಾರ ಮಾಡಿದ್ರು ಸಹ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕು. ರಸ ಹೀರುವ ಹುಳುಗಳಿಗೋಸ್ಕರ ಬೀಜೋಪಚಾರವನ್ನು ಮಾಡಬಹುದು. ಅದರ ಜೊತೆಗೆ ಕೆಲವು ಕ್ಷೇತ್ರಗಳಲ್ಲಿ ಗೊಣ್ಣೆ ಹುಳು ಅಂತ ಬರ್ತದೆ. ಹೌದು, ಸ್ವಲ್ಪ ಏನು ಈ ರೆಡ್ ಸಾಯಿಲ್ಸ್, ಕೆಂಪು ಭೂಮಿ ಇದ್ದ ಕಡೆ ಗೊಣ್ಣೆ ಹುಳು ಪ್ರಾಬ್ಲಮ್ ಕಾಣಿಸ್ತದೆ. ಸೊ ಗೊಣ್ಣೆ ಹುಳು ಪ್ರಾಬ್ಲಮ್ ಇದ್ದ ಕಡೆನೂ ನಾವು ಬೀಜೋಪಚಾರವನ್ನ ಮಾಡಬಹುದು. ಈಗ ತಾವು ಹೇಳಿದ್ರಿ ನಂತರದಲ್ಲಿ ಈ ಸುರುಳಿ ಪೂಚಿ ಹುಳದ ಒಂದು ಬಾಧೆ, ಇದು ಹೇಗೆ ಬರ್ತದೆ, ಯಾವ ಹಂತದಲ್ಲಿ ಬರ್ತದೆ ಇದರ ಲಕ್ಷಣಗಳು ಅಥವಾ ಹತೋಟಿ ಕ್ರಮಗಳು? ಸುರುಳಿ ಪೂಚಿ ಅಂತಂದ್ರೆ ಇದು 1 ತಿಂಗಳ ಆದ್ಮೇಲೆ ಬೆಳೆ ಇದು ಸ್ಟಾರ್ಟ್ ಆಗ್ತದೆ. ಸುರುಳಿ ಪೂಚಿ ಜೊತೆಗೆ ಸ್ಪೋಡಾಪ್ಟ್ರ, ತಂಬಾಕು ಕೀಟ ಅಥವಾ ಎಲೆ ತಿನ್ನುವ ಹುಳು ಅಂತ ಹೇಳ್ತೀವಿ, ಇವೆರಡು ಒಂದೇ ಸರಿ ಹಾವಳಿಯನ್ನ ಮಾಡ್ತವೆ. ಈ ಸುರುಳಿ ಪೂಚಿ ಹುಳು ಯಾವ ತರ ಇದು ಬಾಧೆ ಮಾಡ್ತದೆ ಅಂತಂದ್ರೆ, ಈ ಎಲೆಗಳನ್ನ ಫಸ್ಟ್ ಮೊಟ್ಟೆ ಇಟ್ಟು ಮೊಟ್ಟೆ ಒಡೆದ ಮೇಲೆ ಈ ಎಲೆಗಳ ಮೇಲೆ ಕೊರೆದು ಅಂದ್ರೆ ಸುರಂಗದ ರೀತಿ ಕೊರೆದು ಬಿಟ್ಟು ಅದ್ರ ಒಳಗಡೆ ಉಳ್ಕೊಂಡು ತಿಂತದೆ ಮರಿ ಹುಳು. ಅದಾದ್ಮೇಲೆ ನಂತರ ಎಲೆಗಳನ್ನ ಕಂಪ್ಲೀಟ್ ಆಗಿ ಮಡಚ್ತದೆ. ಮಡಚಿಬಿಟ್ಟು ಅದರಲ್ಲೇ ಏನು ಕಂಪ್ಲೀಟ್ ಆಗಿ ತಿಂದ್ಬಿಟ್ಟು ಅದ್ರದ್ದು ಜೀವನ ಚಕ್ರ ಅನ್ನೋದು ಅದರಲ್ಲೇ ಮುಗಿಸುತ್ತೆ. ಸೊ ಕೋಶಾವಸ್ಥೆನೂ ಎಲೆಯಲ್ಲಿನೇ ಹೋಗ್ತದೆ. ಈಗ ರೈತ ಬಂದವರು ಹೊಲದಲ್ಲಿ ಹೋಗಿ ಗಮನಿಸಿ ಅವ್ರ ಎಲೆಗಳನ್ನ ಬಿಚ್ಚಿ ನೋಡಿದ್ರೆ ಅದ್ರ ಒಳಗಡೆ ನಮ್ಗೆ ಕೋಶಗಳನ್ನು ಕಾಣಿಸ್ತವೆ, ಒಂದೊಂದ್ಸಲ ಮರಿ ಹುಳುಗಳನ್ನು ಕಾಣಿಸ್ತವೆ. ಸೊ ಈ ರೀತಿ ಈ ಸುರುಳಿ ಪೂಚಿ ಹುಳ ಈ ಹಾನಿಯನ್ನ ಮಾಡ್ತದೆ. ಅದರ ಜೊತೆಗೆ ಈ ಹುಳುವಿನ ಹಾವಳಿ ಜಾಸ್ತಿ ಆದ್ರೆ ಇದು ಏನು 50-60% ನಷ್ಟವನ್ನ ಮಾಡ್ತದೆ. ಹಾನಿಯ ಪ್ರಮಾಣ ಹೆಚ್ಚಿದೆ, ಹಾನಿಯ ಪ್ರಮಾಣ ಹೆಚ್ಚಿಗೆ ಇದೆ. ಜೊತೆಗೆ ಮೇಡಮ್ ಈಗ ಜಿಗು ಹುಳುವಿನ ಒಂದು ನಿಯಂತ್ರಣ ಕ್ರಮಗಳು, ಇದರ ಒಂದು ಹತೋಟಿಗಾಗಿ ರೈತ ಬಾಂಧವರು ಏನು ಸಿಂಪರಣೆಯನ್ನ ಮಾಡಬೇಕಾಗ್ತದೆ ಅಂತ ಹೇಳ್ತೀರಿ? ಈಗ ಜಿಗಿ ಹುಳು ಅಂತಂದ್ರೆ ಥ್ರಿಪ್ಸ್ ನುಸಿ, ಜಿಗಿ ಹುಳು ಎರಡೂ ರಸ ಹೀರುವ ಕೀಟಗಳು. ಇವು ಪ್ರಾರಂಭಿಕ ಹಂತದಲ್ಲಿ ಬರ್ತವೆ, ಅಂದ್ರೆ 20-25 ದಿನಗಳಲ್ಲಿ ಬರ್ತವೆ. ಈ ರಸ ಹೀರುವ ಕೀಟಗಳೆಲ್ಲನು ಹಾನಿ ಲಕ್ಷಣಗಳು ಒಂದೇ ಇರ್ತವೆ. ಅಂದ್ರೆ ಹಾನಿ ಯಾವ ತರ ಮಾಡ್ತವೆ ಅಂದ್ರೆ ರಸವನ್ನು ಹೀರ್ಬಿಟ್ಟು ಹಾನಿ ಮಾಡ್ತವೆ. ಥ್ರಿಪ್ಸ್ ನುಸಿ ಬಂದ್ಬಿಟ್ಟು ನಾ ಹೇಳಿದೆ ಸಿಲ್ವರ್ ಕಲರ್, ಅಂದ್ರೆ ಒಂಥರ ಏನು ಬಿಳಿಯ ಹೊಳಪಿನ ಬಣ್ಣಕ್ಕೆ ತಿರುಗ್ತವೆ ಎಲೆಗಳು. ಈ ಜಿಗಿ ಹುಳು ಅಂತಂದ್ರೆ ರಸ ಹೀರಿದ ಮೇಲೆ ಎಲೆಗಳ ಮೇಲೆ ಹಳದಿ ಪ್ಯಾಚಸ್ ನಮ್ಗೆ ಕಾಣಿಸ್ತವೆ, ಚಿಹ್ನೆಗಳು ಕಾಣಿಸ್ತವೆ. ಅದರ ಜೊತೆಗೆ ಒಂದು ವಿಶೇಷವಾದ ಲಕ್ಷಣ ಅಥವಾ ಚಿಹ್ನೆ ಅಂತ ಹೇಳಿದ್ರೆ ಎಲೆಗಳ ತುದಿಯಲ್ಲಿ ವಿ ಆಕಾರದಲ್ಲಿ ನಮ್ಗೆ ಹಳದಿ ಬಣ್ಣ ಕಾಣಿಸ್ತದೆ. ಸೊ ವಿ ಆಕಾರದಲ್ಲಿ ಹಳದಿ ಬಣ್ಣ ಕಾಣಿಸಿದ್ರೆ ನಮ್ಗೆ ಜಿಗಿ ಹುಳದ್ದು ಬಾಧೆ ಜಾಸ್ತಿ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಅದರ ಜೊತೆಗೆ ಥ್ರಿಪ್ಸ್ ನುಸಿನು ಅಂತ ಹೇಳಿದೆ, ಅದ್ರ ಬಾಧೆ ಆಮೇಲೆ ಲಕ್ಷಣದ ಬಗ್ಗೆ ಹೇಳಿದೆ. ಅದರ ಜೊತೆಗೆ ಇನ್ನೊಂದು ಏನು ಇದು ಮುಖ್ಯವಾದ ಏನು ಬಾಧೆ ಇದು ಮಾಡೋದು ಥ್ರಿಪ್ಸ್ ನುಸಿ ಅಂತಂದ್ರೆ ಒಂದು ಕುಡಿ ಸಾಯುವ ರೋಗ ಅಂತೇಳಿ ಅದನ್ನ ಪಸರಣೆ ಮಾಡ್ತದೆ. ಪೀನಟ್ ಬಡ್ ನೆಕ್ರೋಸಿಸ್ ಡಿಸೀಸ್ ಅಂತ ಕರೀತೀವಿ ಇಂಗ್ಲಿಷಲ್ಲಿ. ರೋಗಗಳ ಒಂದು ಹರಡುವಿಕೆ ಕೂಡ ಹೆಚ್ಚಾಗ್ತದೆ, ಹರಡುವಿಕೆ ಹೆಚ್ಚಾಗ್ತದೆ. ಥ್ರಿಪ್ಸ್ ನುಸಿ ಅನ್ನೋದು ಆ ರೋಗವನ್ನ ಹರಡ್ತದೆ. ಈ ಥ್ರಿಪ್ಸ್ ನುಸಿಯ ಬಾಧೆ ಜಾಸ್ತಿ ಆಯ್ತು, ಆ ರೋಗ ಬಂತು ಅಂತಂದ್ರೆ ಅದ್ರ ಒಳಗಡೆ ನೆಕ್ಸ್ಟ್ ಕಂಪ್ಲೀಟ್ ಆಗಿ ಹೂವನ್ನೂ ಬರಲ್ಲ, ಕಾಯಿನೂ ಆಗಂಗಿಲ್ಲ. ಸೊ ಇದ್ರ ಹಾವಳಿ ಇದ್ರೆ 80-90% ನಷ್ಟನು ನಾವು ನೋಡಬಹುದು. ಇದರ ಒಂದು ನಿರ್ವಹಣಾ ಕ್ರಮ ಹೇಗೆ ಹೇಳ್ತೀರಿ ರೈತ ಬಾಂಧವರು, ಏನ್ ಮಾಡಬೇಕು? ರಸ ಹೀರುವ ಹುಳಗಳು ಬಂದಾಗ ಬೀಜೋಪಚಾರವನ್ನು ಮಾಡಬಹುದು, ಅದನ್ನ ಬಹಳ ಕಾಶಿಯಸ್ ಆಗಿ ಮಾಡ್ಬೇಕು ಬೀಜೋಪಚಾರವನ್ನು. ಅದರ ಜೊತೆಗೆ ಬೆಳೆ ಒಂದು 15 ದಿನದ ಬೆಳೆ ಇದ್ದಾಗ ಹಳದಿ ಅಂಟಿನ ಬೆಲೆಗಳನ್ನ ನಾವು ಅಳವಡಿಸಬಹುದು. 1 ಎಕರೆಗೆ 12 ಅಥವಾ 1 ಹೆಕ್ಟರ್ಗೆ 25 ಹಳದಿ ಅಂಟಿನ ಬೆಲೆಗಳನ್ನ ಅಳವಡಿಸೋದ್ರಿಂದ ಈ ಥ್ರಿಪ್ಸ್ ನುಸಿ ಅಥವಾ ಜಿಗಿಗಳು ಏನಿರ್ತಾವಲ್ಲ ಅವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಓಡಾಡ್ತಾ ಇರ್ತವೆ. ಸೊ ಓಡಾಡೋ ಹೊತ್ತಲ್ಲಿ ಈ ಅಂಟಿನ ಬಲೆಗಳ ಮೇಲೆ ಅಂಟ್ಕೊಂಡ್ಬಿಟ್ಟು, ಸೊ ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪಸರಣೆ ಆಗೋದು ಕಡಿಮೆ ಆಗ್ತದೆ. ಸೊ ಸಪೋಸ್ ಈ ಹಳದಿ ಅಂಟಿನ ಬಲೆಗಳು ಸಿಗೋದಿಲ್ಲ ಅಂದ್ರೆ ರೈತರು ಕೊಂಡ್ಕೊಳ್ಳಕ್ಕೆ ಬಹಳಷ್ಟು ಫರ್ಟಿಲೈಸರ್ ಅಂಗಡಿಗಳಲ್ಲಿ ಅಥವಾ ಗೊಬ್ಬರದ ಅಂಗಡಿಗಳಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಇವರು ಮನೆಯಲ್ಲಿನೇ ಈ ಹಳದಿ ಅಂಟಿನ ಬಲೆಗಳನ್ನ ತಯಾರಿಕೆ ಮಾಡಬಹುದು. ಯಾವ ತರ ತಯಾರಿಕೆ ಮಾಡಬೇಕು ಅಂತಂದ್ರೆ ಈ ಬಿಳಿ ಅಕ್ಕಿ ಚೀಲಗಳೇನಿರ್ತಾವಲ್ಲ, ಸೊ ಈ ಅಕ್ಕಿ ಚೀಲಗಳನ್ನ ಒಂದು ಸೈಡ್ ಕಟ್ ಮಾಡಿಬಿಟ್ಟು ಒಂದು 12 ಭಾಗಗಳನ್ನ ಮಾಡಬೇಕು. ಮಾಡಿಬಿಟ್ಟು ಅದಕ್ಕೆ ಹಳದಿ ಬಣ್ಣವನ್ನು ಲೇಪನೆ ಮಾಡಬೇಕು. ಲೇಪನೆ ಮಾಡಿ ಈ ಔಡ್ಲೆಣ್ಣೆ ಅದಕ್ಕೆ ಮೆತ್ತ ಬಿಟ್ಟು ಈ ಕಟ್ ಮಾಡಿರುವಂತಹ ಸಣ್ಣ ಸಣ್ಣ ಶೀಟ್ಸ್ ಶೇಂಗಾ ಹೊಲದಲ್ಲಿ ಅವರು ಅಳವಡಿಸ್ಬೇಕು. ಸೊ ಈ ಅಂಟಿನ ತರ ಕೆಲಸ ಮಾಡ್ತದೆ ಇದು ಔಡ್ಲೆಣ್ಣೆ. ಸೊ ಔಡ್ಲೆಣ್ಣೆಗೆ ಬಂದು ಇವು ಹುಳಗಳು ಮೆತ್ಕೊಂತವು. ಮೆತ್ಕೊಂಡ್ಮೇಲೆ ಕಂಪ್ಲೀಟ್ ಆಗಿ ಇದು ಕವರ್ ಆದ್ಮೇಲೆ ಆ ಮೆತ್ಕೊಂಡಿರೋ ಹುಳಗಳನ್ನ ಒರೆಸ್ಬಿಟ್ಟು ಮತ್ತೆ ಅವರು ಈ ಟ್ರಾಪ್ಸ್ ಅನ್ನ ರೀಯೂಸ್ ಮಾಡಬಹುದು. ಅಂದ್ರೆ ಮತ್ತೆ ಅದ್ರ ಮೇಲೆ ಮರುಬಳಕೆ ಮಾಡಬಹುದು. ಮತ್ತೆ ಅದ್ರ ಮೇಲೆ ಕ್ಯಾಸ್ಟರ್ ಆಯಿಲ್ ಅನ್ನ ಮೆತ್ತಬಿಟ್ಟು ಔಡ್ಲೆಣ್ಣೆ ಮೆತ್ತಬಿಟ್ಟು ಮತ್ತೆ ಅದನ್ನ ಅಳವಡಿಕೆ ಮಾಡಬಹುದು. ಸೊ ಇದು ಒಂದು ಸಮಗ್ರ ನಿರ್ವಹಣೆ ಪದ್ಧತಿಯಲ್ಲಿ ಒಂದು ಕ್ರಮ ಇದು. ಅದಾದ ನಂತರ ಯಾವ್ದಾದ್ರು ಕೀಟನಾಶಕ ಸಿಂಪರಣೆ ಮಾಡಬಹುದು. ಯಾವ್ಯಾವ ಕೀಟನಾಶಕ ಅಂತಂದ್ರೆ ಇಮ್ಡಾಕ್ಲೋಪ್ರಿಡ್ ಕಾನ್ಫಿಡರ್ ಅಂತ ಬರುತ್ತೆ. ಅದು 0.3 ml ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಮಾಡ್ಬೋದು. ಅದಿಲ್ಲ ಅಂತಂದರೆ ಎಸಫೇಟ್ ಅಂತ ಬರುತ್ತೆ, ಅದು 1 gram ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಳೋದು. ಈ ರೀತಿ ಮಾಡೋದ್ರಿಂದ ನಾವು ರಸಹೀರುವ ಹುಳುಗಳು ಅಂದರೆ ತ್ರಿಪ್ಸ್ ಮತ್ತು ಜಿಗಿ ಹುಳುವನ್ನು ಬಾಧೆಯನ್ನು ಕಡಿಮೆ ಮಾಡ್ಬೋದು. ಜೊತೆಗೆ ಈಗ ಸುಳ್ಳಿ ಪೂಚಿರೋಣ ಅಂತ ಹೇಳಿದ್ರೆ ಈಗ ತಂಬಾಕು ಹುಳುವಿನ ನಿಯಂತ್ರಣ, ಅದನ್ನು ರೈತ ಬಾಂಧವರು ಹೇಗೆ ಮಾಡ್ಬೋದು? ಸುರುಳಿ ಪೂಚಿ ಅಂತಂದರೆ ನಾನು ಈಗಾಗಲೇ ಹೇಳಿದೆ, ಅದರ ಬಾಧೆ ಲಕ್ಷಣ ಅಂದರೆ ಒಳಗಡೆ ಅವತ್ಕೊಂಡು ಅದು ತಿಂತದೆ. ಈಗ ಮೇಲೆ ಸಿಂಪರಣೆ ಮಾಡಿದ್ರೇನು ಅದು ಕೆಲಸ ಮಾಡೋದಿಲ್ಲ. ಯಾವುದಾದ್ರೂ ಕೀಟನಾಶಕ ಸಿಂಪರಣೆಗಳ ಮೇಲೆ ಮಾಡಿದ್ರೆ ನಾವು ಕೆಲಸ ಮಾಡೋದಿಲ್ಲ. ಇದಕ್ಕೆ ಸ್ಪೆಷಲಿ ಏನು ಫ್ಯೂಮಿಗೆಂಟ್ ಆಕ್ಷನ್ ಅಂತ ಹೇಳ್ತೀವಿ, ಅಂದರೆ ವಾಸನೆ ಬರುವಂತಹ ಕೀಟನಾಶಕಗಳು ಅಂದರೆ ಈಗ ಹೊಗೆ ಬರುವಂತಹ ಕೀಟನಾಶಕಗಳು ಅಂತ ಹೇಳ್ಬೋದು. ಫ್ಯೂಮಿಗೆಂಟ್ ಅಂದರೆ ಅದೇನೆ. ಸೊ ಆ ರೀತಿ ಕೀಟನಾಶಕಗಳ ಬಳಕೆಯನ್ನು ಮಾಡ್ಬೋದು. ಪ್ರೊಫ್ನೆಫಾಸ್ ಅಂತ ಬರುತ್ತೆ. ಸೊ ಅದನ್ನು 2 ml ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಅದರ ಜೊತೆಗೆ ಬೇರೆ ಬೇರೆ ಕೀಟನಾಶಕಗಳನ್ನು ಬರ್ತವೆ. ಸ್ಪೈನೋಸೈಡ್ ಅಂತ ಬರುತ್ತೆ, ಅದು 0.12 ml ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆ ಮಾಡ್ಬೋದು. ಅಥವಾ ಫ್ಲೂಬೆಂಡಮೈಡ್ ಅಂತ ಬರುತ್ತೆ, ಅದು 0.075 ಅಂದರೆ 1/10 ಲೀಟರ್ಗೆ 1.5 ml ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಈ ರೀತಿ ಸುರುಳಿ ಪೂಚಿ ಹುಳವನ್ನು ನಾವು ನಿರ್ವಹಣೆ ಮಾಡಬಹುದು. ಜೊತೆಗೆ ತಾವು ಹೇಳಿದ್ರೆ ಇನ್ನೊಂದು ಸ್ಪಡಾಪ್ಲರ, ಈ ತಂಬಾಕು ಹುಳು ಅಂತಂದ್ರೆ ತಂಬಾಕು ಕೀಡೆ, ಇದರ ಒಂದು ಲಕ್ಷಣ, ಇದರ ಒಂದು ಗಾತ್ರ ನೋಡಕ್ಕೆ ಹೇಗಿರ್ತದೆ ಕೀಟ? ರೈತ ಬಾಂಧವರು ಹೇಗೆ ಇದನ್ನ ಗುರುತಿಸಬಹುದು? ಖಂಡಿತಪ್ಪ ಅಂತಂದ್ರೆ ರೈತ ಬಾಂಧವರು ಹೇಗೆ ಇದನ್ನ ನಿರ್ವಹಣೆ ಮಾಡಬಹುದು? ಸ್ಪೋಡಾಪ್ಟ್ರ ಕೀಡೆ ಅಥವಾ ತಂಬಾಕಿನ ಹುಳು ಅಥವಾ ಎಲೆ ತಿನ್ನುವ ಹುಳು ಅಂತ ಕರಿತೀವಿ ಇದನ್ನ. ಈ ಹುಳುವನ್ನು ಸಹ 30 ದಿನ ಆದ ನಂತರ ಇದರ ಹಾವಳಿ ಶುರು. ಈ ಕೀಟ ಲಕ್ಷಣಗಳು ಹಾಗೂ ಬಾಧೆ ಯಾವ ತರ ಮಾಡ್ತದೆ ಅಂತಂದ್ರೆ, ಇದು ಮೊದಲನೇದಾಗಿ ಈ ಹುಳುವಿನ ಏನು ಪ್ರೌಢ ಕೀಟ ಏನಿರುತ್ತಲ್ಲ ಪತಂಗ ಚಿಟ್ಟೆ ಅಂತ ಹೇಳ್ತೀವಿ, ಅದು ಮೊಟ್ಟೆಯನ್ನ ಒಂದು ಗ್ರೂಪ್ಸ್ ಅಲ್ಲಿ ಅಂದ್ರೆ ಗುಂಪುಗಳಲ್ಲಿ ಇಡ್ತವೆ, ಸಾಮೂಹಿಕವಾಗಿ ಇಡ್ತವೆ. ಅದು ಒಂದು ಗುಂಪಿನಲ್ಲಿ ನೀವು ನೋಡಿದ್ರೆ ಒಂದು 200-300 ಮೊಟ್ಟೆಗಳು ಇರ್ತವೆ ಒಂದು ಗುಂಪಿನಲ್ಲಿ. ಸೊ ಈ ಮೊಟ್ಟೆಗಳು ನೆಕ್ಸ್ಟ್ ನಂತರ ಮರಿ ಹುಳು ಒಡೆದ ಮೇಲೆ ಮೊದಲನೇ ಹಂತದ ಮರಿ ಹುಳುಗಳು ತುಂಬಾ ಸಣ್ಣದಾಗಿರುತ್ತೆ. ಅದೇನ್ ಮಾಡ್ತದೆ ಅಂದ್ರೆ ಅಲ್ಲಲ್ಲೇ ಎಲೆ ಹರಿತನ ಹಸಿರನ್ನ ತಿಂದ್ಬಿಟ್ಟು ಬದುಕ್ತವು. 2nd ಹಂತ 3nd ಹಂತ ಹೋಗ್ತಾನೆ ಹುಳುಗಳು ದೊಡ್ಡವಾಗ್ಲಿಕ್ಕೆ ಪ್ರಾರಂಭವಾಗ್ತವೆ, ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತೀವಿ ನಾವು. ಇಷ್ಟು ಸಣ್ಣವಿರೋವು ಒಂದೇ ಸರಿ ದೊಡ್ಡದ ಸೈಜ್ ಅಲ್ಲಿನೂ ದೊಡ್ಡವಾಗ್ತಾ ಹೋಗ್ತಾವ. ಸೊ ಅವು ದೊಡ್ಡವಾಗ್ತಾ ಹೋದ್ಮೇಲೆ ಒಂದೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಹೋಗ್ತಾವ. ಸ್ಪ್ರೆಡ್ ಆಗ್ಬಿಟ್ಟು ಇಂಡಿವಿಜುವಲ್ ಆಗಿ ಅವು ತಿಂತ ಹೋಗ್ತದೆ. ಗುಂಪು ಗುಂಪಾಗಿ ಇದರ ಬಾಧೆ ಒಂದು ಆಕ್ರಮಣಕಾರಿ ರೀತಿಯಲ್ಲಿ ಇರ್ತದೆ. ಹೌದು, ಆಕ್ರಮಣಕಾರಿಯಲ್ಲಿ ಇರ್ತದೆ. ಅದರ ಜೊತೆಗೆ ಯಾವಾಗ ಇವು ಇಂಡಿವಿಜುವಲ್ ಒಂದೊಂದು ಗಿಡಕ್ಕೆ ಸಪ್ರೇಟ್ ಹೋಗ್ತಾವಲ್ಲ, ಸೊ ಅವಾಗ ಕಂಪ್ಲೀಟ್ ಆಗಿ ಈ ಗಿಡಗಳ ಎಲೆಗಳನ್ನ ತಿಂತವೆ, ಬರೀ ದೇಟ್ಗಳನ್ನಷ್ಟೇ ಉಳಿಸ್ತವೆ. ಇದ್ರ ಹಾವಳೆ ಜಾಸ್ತಿ ಇತ್ತು. ಇನ್ನೊಂದು ಪ್ರಮುಖ ಲಕ್ಷಣ ಏನು ಅಂತಂದ್ರೆ, ಈ ತಂಬಾಕು ಹುಳು ಅಥವಾ ಸ್ಪೋಡಾಪ್ಟ್ರ ಕೀಡೆ ಈ ರಾತ್ರಿ ಹೊತ್ತಿನಲ್ಲಿ ಈ ಎಲೆಗಳನ್ನ ತಿನ್ನತ್ತೆ ಅಥವಾ ಮೇಯತ್ತೆ. ಈ ರಾತ್ರಿ ಹೊತ್ತಿನಲ್ಲಿ ಈ ಶೇಂಗಾ ಗಿಡದ್ದು ಎಲೆಗಳು ಯೂಶಲಿ ಮುಚ್ಕೊಂಡಿರ್ತವೆ. ಸೊ ಹಂಗಾಗಿ ಇವು ಒಂದು ಕಡೆ ತಿಂದ್ರೆ ಇನ್ನೊಂದು ಕಡೆನೂ ಸೇಮ್ ಅದೇ ತರದ ಲಕ್ಷಣವನ್ನು ಕಾಣಬಹುದು ನಾವು. ಸೊ ಈ ತರ ಲಕ್ಷಣವನ್ನು ನಾವು ಮಿರರ್ ಇಮೇಜ್ ಸಿಂಪ್ಟಮ್ ಅಥವಾ 40 ತರ ಕಾಣುವಂತಹ ಲಕ್ಷಣ ಅಂತ ಹೇಳ್ತೇವೆ. ಅಂದ್ರೆ ಒಂದೇ ರೀತಿ ಇರ್ತದೆ, ಒಂದು ಕಡೆ ಇದು 0 ಆಕಾರದಲ್ಲಿ ತಿಂದ್ರೆ ಇನ್ನೊಂದು ಕಡೆನೂ 0 ಆಕಾರದಲ್ಲೇ ಬಿದ್ದಿರುತ್ತೆ. ಸೊ ಇದು ಒಂದು ಸ್ಪೆಷಲ್ ಲಕ್ಷಣ ಅಂತಾನೂ ನಾವು ಹೇಳ್ಬೋದು ಸ್ಪೋಡಾಪ್ಟ್ರ ಹುಳದಿಂದ. ಅದರ ಜೊತೆಗೆ ಈ ಸ್ಪೋಡಾಪ್ಟ್ರ ಹುಳು ಏನಂದ್ರೆ ಬಹುಭಕ್ಷಕ ಕೀಡೆ ಅಂತ ಹೇಳ್ತೀವಿ ನಾವು. ಈ ಶೇಂಗಾ ಅಲ್ಲದೇನೆ ಇವು ಬೇರೆ ಬೇರೆ ಬೆಳೆಗಳನ್ನು ಇದು ಹಾವಳಿ ಮಾಡ್ತದೆ. ಯಾವುವು ಅಂತಂದ್ರೆ ತಂಬಾಕು ಇರಬಹುದು, ಪ್ರಮುಖವಾಗಿ ತಂಬಾಕು ಬೆಳೆಯಲ್ಲಿ ಇದರ ಹಾವಳಿ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಔಡಲ, ಅದರ ಜೊತೆಗೆ ಸುಮಾರು ಈ ಕೃಷಿ ಬೆಳೆಗಳ ಮೇಲೆ ಇದು ಬಾಧೆಯನ್ನು ಉಂಟು ಮಾಡ್ತದೆ. ಅದರ ಜೊತೆಗೆ ಈ ಸ್ಪೋಡಾಪ್ಟ್ರ ಹುಳುವಿನ ಹಾವಳಿ ಏನಂದ್ರೆ ರಾತ್ರಿ ಹೊತ್ತಿನಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ರಾತ್ರಿ ಹೊತ್ತಿನಲ್ಲಿ ಜಾಸ್ತಿ ಇರೋದ್ರಿಂದ ಕೆಲವು ಸರಿ ರೈತರನ್ನು ಈ ಹುಳುಗಳ ಮೇಲೆ ಗಮನ ಅವ್ರದ್ದು ಕಡಿಮೆ ಇರುತ್ತೆ. ಯಾಕಂದ್ರೆ ಬೆಳಗ್ಗೆ ಹೊತ್ತಿನಲ್ಲಿ ಯೂಶಲಿ ಗಿಡದ ಬುಡದಲ್ಲಿ ಅವು ಅವತ್ಕೊಂಡಿರ್ತವೆ, ರಾತ್ರಿಯಲ್ಲಿ ಹೊರಗಡೆ ಬಂದು ಈ ಶೇಂಗಾ ಎಲೆಗಳನ್ನ ಅವು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತವೆ. ಸೊ ಈ ರೀತಿ ಈ ಸ್ಪೋಡಾಪ್ಟ್ರ ಹುಳು ಹಾನಿಯನ್ನ ಉಂಟು ಮಾಡ್ತದೆ. ಈ ಸ್ಪೋಡಾಪ್ಟ್ರ ಹುಳುವಿನ ನಿರ್ವಹಣಾ ಕ್ರಮಗಳು ಅಂದರೆ ಯಾವ ರೀತಿ ಈ ಸ್ಪೋಡಾಪ್ಟ್ರ ಹುಳುವನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ, ನಾನು ಈಗಾಗಲೇ ಹೇಳಿದೆ ಇದು ಗುಂಪುಗಳಲ್ಲಿ ಮೊಟ್ಟೆಗಳನ್ನ ಇಡ್ತದೆ. 200-300 ಅಥವಾ ಒಂದೊಂದು ಸಲ 400-500 ಮೊಟ್ಟೆಗಳು ಒಂದೇ ಗುಂಪಲ್ಲಿ ಇಟ್ಟಿರ್ತವೆ. ಸೊ ರೈತರು ಯಾವಾಗಾದರೂ ಹೊಲಗಳಲ್ಲಿ ಹೋದಾಗ ಈ ಮೊಟ್ಟೆಗಳ ಗುಂಪನ್ನು ಗಮನದಿಂದ ನೋಡಬೇಕು. ಸೊ ಇವು ಮೊಟ್ಟೆಗಳು ಕಾಣಿಸಿದ ತಕ್ಷಣ ಆ ಎಲೆಗಳನ್ನ ಕಟ್ ಮಾಡಿಬಿಟ್ಟು ನಾಶ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಒಂದು 400-500 ಮರಿ ಹುಳುಗಳನ್ನ ಸಾಯಿಸಿದಂಗೆ ಅರ್ಥ. ಸೊ ಅಲ್ಲೇ ನಾವು ಈ ನಿರ್ವಹಣೆಯನ್ನು ಮಾಡ್ಬೋದು, ಈ ಹುಳುವಿನ ನಿರ್ವಹಣೆ. ಅದಾದ ನಂತರ ಈ ಮೊಟ್ಟೆ ಒಡೆದು ಮರಿ ಹುಳುಗಳು ಬಂದರೂ ಸಹ ಸೊ ಕೀಟನಾಶಕದ ಸಿಂಪರಣೆಯನ್ನು ನಾವು ಮಾಡ್ಬೋದು. ಯಾವ್ಯಾವ ಕೀಟನಾಶಕ ಸಿಂಪರಣೆ ಮಾಡಬಹುದು ಅಂತಂದರೆ, ಇಮಾಮೆಕ್ಟಿನ್ ಬೆನ್ಝೋಯೇಟ್ 5 SG ಅಂತೇಳಿ ಬರುತ್ತೆ. ಸೊ ಅದು 0.2 gram 1 liter ನೀರಿಗೆ ಅಥವಾ 5 liter ನೀರಿಗೆ 1 gram ಈ ಕೀಟನಾಶಕವನ್ನು ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆ ಮಾಡಬೇಕು. ಅದು ಇಲ್ಲ ಅಂತಂದರೆ ಲ್ಯಾಂಬ್ಡಾ ಸೈಲೋತ್ರಿನ್ ಈ ಕೀಟನಾಶಕವನ್ನು 0.5 milli ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೇಕು. ಅದರ ಜೊತೆಗೆ ಕೆಲವು ಜೈವಿಕ ಪೀಡನಾಶಕಗಳನ್ನು ಸಹ ಬರ್ತವೆ. ವಾತಾವರಣ ಅನುಕೂಲವಾಗಿದ್ದಾಗ ಅಥವಾ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಈ ಜೈವಿಕ ಪೀಡನಾಶಕಗಳ ನಾವು ಉಪಯೋಗ ಮಾಡಿದ್ದೇ ಆದರೆ ಈ ಜೈವಿಕ ಪೀಡನಾಶಕಗಳು ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಯಾವ್ಯಾವ ಈ ಜೈವಿಕ ಪೀಡನಾಶಕಗಳಂದರೆ BT-ಅನ್ನು ಯೂಸ್ ಮಾಡ್ಬೋದು ನಾವು. ಮೆಸ್ಲಸ್ ಥುರಾಂಜಿನೆನ್ಸಿಸ್ ಅಂತ ಬರ್ತದೆ, ಅದು 5 gram ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಮಾಡಬಹುದು. ಅಥವಾ ನೊಮೋರಿಯಲ್ ರಿಲೈ 1 gram ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೋದು. ಅದು ಬಿಟ್ಟು ಇತರ ಬೇರೆ ಬೇರೆ ಜೈವಿಕ ಪೀಡನಾಶಕಗಳನ್ನು ಈ ಸ್ಪೋಡಾಪ್ಟ್ರ ಕೀಡೆಯ ಮರಿಹುಳು ಮೇಲೆ ಎಫೆಕ್ಟ್ ಮಾಡುವಂತಹ ಜೈವಿಕ ಪೀಡನಾಶಕಗಳನ್ನು ಇದ್ದಾವೆ. ಬಿವೇರಿಯಾ ಬ್ಯಾಸಿಯಾನ ಅಂತಲೂ ಬರುತ್ತೆ. ಸೊ ಅದನ್ನು ಸಹ 1 gram ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೇಕು. ಸೊ ಇದರ ಜೊತೆಗೆ ಕೆಲವು ಬಾರಿ ನಾನು ಹೇಳಿದೆ ರೈತರು ಭಾಳ ಗಮನ ಕೊಡೋದಿಲ್ಲ. ಯಾಕಂತಂದರೆ ಈ ಹುಳು ಏನಿದೆಲ್ಲ ಇದರದ್ದು ಲಕ್ಷಣ ಏನು ಅಂತಂದರೆ ಇದು ಸಾಯಂಕಾಲದ ಹೊತ್ತು ಅಥವಾ ರಾತ್ರಿ ಹೊತ್ತಲ್ಲಿ ಬಂದು ಗಿಡಗಳನ್ನ ಮೇಯುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಸೊ ರೈತರಿಗೆ ಇವು ಯಾವಾಗ ಕಂಡು ಬರ್ತವೆ ಅಂತಂದರೆ 3ನೇ ಹಂತ ಅಥವಾ 4ನೇ ಹಂತದಲ್ಲಿ ಬಂದಾಗ ರೈತರು ಇದರ ಮೇಲೆ ಗಮನ ವಹಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ 3ನೇ ಹಂತ ಅಥವಾ 4ನೇ ಹಂತ ಬಂದಾಗ ಈ ಮರಿಹುಳುಗಳೇನು ಬಲ್ತು ಹೋಗಿರ್ತವೆ. ಸೊ ಬಲ್ತಾಗ ಯಾವುದೇ ಕೀಟನಾಶಕ ಸಿಂಪರಣೆ ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ. ಸೊ ಆವಾಗ ಏನು ಮಾಡ್ಬೋದು ಅಂತಂದರೆ ವಿಷಪಾಷಾಣವನ್ನು ತಯಾರಿಕೆ ಮಾಡಿಬಿಟ್ಟು ಹೊಲದಲ್ಲಿ ನಾವು ಈ ವಿಷಪಾಷಾಣವನ್ನು ಹಾಕ್ಬೋದು. ವಿಷಪಾಷಾಣದ ತಯಾರಿಕೆ ಯಾವ ರೀತಿ ಮಾಡಬೇಕು ಅಂತಂದರೆ ಪ್ರತಿ ಎಕರೆಗೆ ನಾವು 20 kg ಅಂತೆ ಇದು ಸಾಲುಗಳ ಮಧ್ಯದಲ್ಲಿ ಸಾಯಂಕಾಲದ ಹೊತ್ತಲ್ಲಿ ಈ ವಿಷಪಾಷಾಣವನ್ನು ಎರಚಬೇಕು. ಯಾಕಂತಂದರೆ ಈ ಸಾಯಂಕಾಲದ ಹೊತ್ತಲ್ಲೇ ಇದರದು ಅಂದರೆ ಸ್ಪೋಡಾಪ್ಟ್ರ ಹುಳುವಿನ ಚಟುವಟಿಕೆ ಜಾಸ್ತಿ ಇರೋದರಿಂದ ವಿಷಪಾಷಾಣವನ್ನು ಸಾಯಂಕಾಲದ ಹೊತ್ತಲ್ಲಿ ಸಾಲುಗಳ ಮಧ್ಯದಲ್ಲಿ ಚೆಲ್ಲಿದರೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ವಿಷಪಾಷಾಣದ ತಯಾರಿಕೆ ಯಾವ ಥರ ಮಾಡಬೇಕು ಅಂತಂದರೆ 1-2 kg ಬೆಲ್ಲ ಅದರ ಜೊತೆಗೆ 250 ml ಮೊನೊಕ್ರೋಟಫಾಸ್ 1 liter ನೀರಿನೊಂದಿಗೆ ಕರಗಿಸ್ಬೇಕು ಮೊದಲನೇದಾಗಿ. ನಂತರ 2-3 liter ನೀರಿನೊಂದಿಗೆ ಇದನ್ನು 20 kg ಅಕ್ಕಿ ಅಥವಾ ಗೋಧಿ ತವಡಿನಲ್ಲಿ ಸರಿಯಾಗಿ ಬೆರೆಸ್ಬೇಕು. ಬೆರೆಸ್ಬಿಟ್ಟಿದ್ದು 1 ದಿನ ಅಥವಾ 1 ರಾತ್ರಿ ನೆನೆಲಿಕ್ಕೆ ಬಿಡಬೇಕು. ಸೊ ಈ ಥರ ಮಾಡಿರುವ ವಿಷಪಾಷಾಣವನ್ನು ತಯಾರಿಕೆ ಮಾಡಿರುವ ವಿಷಪಾಷಾಣವನ್ನು ನಾವು ಸಾಯಂಕಾಲದ ಹೊತ್ತಿನಲ್ಲಿ ಸಾಲುಗಳ ಮಧ್ಯದಲ್ಲಿ ಎರಚಬೇಕು. ಸೊ ಈ ಸಾಯಂಕಾಲದ ಹೊತ್ತಿನಲ್ಲಿ ಹುಳುಗಳು ಏನು ಈ ಎಲೆಗಳನ್ನ ಅಂದರೆ ಶೇಂಗಾ ಎಲೆಗಳನ್ನ ತಿನ್ನಲಿಕ್ಕೆ ಹೊರಗೆ ಬರ್ತಾವಲ್ಲ, ಸೊ ಈ ವಿಷಪಾಷಾಣಕ್ಕೆ ಆಕರ್ಷಣೆಗೊಂಡು ಈ ವಿಷಪಾಷಾಣವನ್ನು ತಿಂದು ಸತ್ತು ಹೋಗ್ತವೆ. ಸೊ ಈ ರೀತಿ ಮಾಡೋದ್ರಿಂದ ಈ ಸ್ಪೋಡಾಪ್ಟ್ರ ಕೀಡೆ ಅಥವಾ ತಂಬಾಕಿನ ಕೀಡೆಯನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಕೊನೆಯದಾಗಿ ಶೇಂಗಾ ಬೆಳೆಯುವ ರೈತರಿಗೆ ಹೇಳಬಯಸುವ ಕಿವಿ ಮಾತುಗಳು ಅಂತಂದರೆ, ಬಿತ್ತನೆ ಮಾಡುವಾಗ ಒಳ್ಳೆ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡಬೇಕು. ನಂತರ ಬಿತ್ತನೆ ಸಮಯದಲ್ಲಿ ಬೀಜೋಪಚಾರವನ್ನು ತುಂಬಾ ಕಾಶಿಯಸ್ ಆಗಿ ಮಾಡಬೇಕು. ಅದರ ಜೊತೆಗೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಹೊಲಗಳಲ್ಲಿ ಬೇವಿನ ಬೀಜದ ಹಿಂಡಿಯನ್ನು ಹಾಕಬಹುದು. ಇದರಿಂದ ರಸ ಹೀರುವ ಕೀಟಗಳ ಪ್ರಮಾಣನೂ ಕಡಿಮೆ ಆಗ್ತದೆ. ಅದರ ಜೊತೆಗೆ ಬಿತ್ತನೆ ಆದ ಒಂದು 15-20 ದಿನಗಳಲ್ಲಿ ಹಳದಿ ಅಂಟಿನ ಬಲೆಗಳನ್ನ 1 ಎಕರೆಗೆ 12-14 ಹಳದಿ ಅಂಟಿನ ಬಲೆಗಳನ್ನ ಅಳವಡಿಸಬೇಕು. ಇದರಿಂದ ರಸ ಹೀರುವ ಕೀಟಗಳನ್ನ ಹಾವಳಿಯನ್ನು ಕಡಿಮೆ ಮಾಡಬಹುದು. ಒಂದು ತಿಂಗಳ ಆದ್ಮೇಲೆ ಬೆಳೆ 1 ತಿಂಗಳು ಇರುವಾಗ ಮೋಹಕ ಬಲೆಗಳು ಅಳವಡಿಸಬೇಕು. 1 ಎಕರೆಗೆ 2 ಅಥವಾ 1 ಹೆಕ್ಟೇರ್ಗೆ 5 ಮೋಹಕ ಬಲೆಗಳನ್ನ ಅಳವಡಿಸಬೇಕು. ಈ ಮೋಹಕ ಬಲೆಗಳನ್ನ ಅಳವಡಿಸೋದ್ರಿಂದ ಈ ಕೊರೆಯುವ ಕೀಟಗಳು ಅಥವಾ ಎಲೆ ತಿನ್ನುವ ಕೀಟಗಳು ಪ್ರಾರಂಭವಾಗುವ ಸಮಯ ನಮಗೆ ಅಂದರೆ ರೈತರಿಗೆ ಗೊತ್ತಾಗುತ್ತೆ. ಈ ಚಿಟ್ಟೆಗಳು ಬಂದು ಈ ಮೋಹಕ ಬಲೆಗಳಲ್ಲಿ ಬಿದ್ದಾಗ ನಾವು ಮೊದಲನೆಯ ಸಿಂಪರಣೆಯಾಗಿ ತತ್ತಿನಾಶಕಗಳ ಸಿಂಪರಣೆಯನ್ನು ಕೈಗೊಳ್ಳಬಹುದು. ಸೊ ತತ್ತಿನಾಶಕ ಸಿಂಪರಣೆಯಾಗಿ ಪರ್ಫನಫಾಸ್ ಅಥವಾ ಬೇವಿನೆಣ್ಣೆಯನ್ನು ಸಹ ಸಿಂಪರಣೆಯನ್ನು ಕೈಗೊಳ್ಳಬಹುದು. ಇದಾದ ನಂತರ ರಸ ಹೀರುವ ಕೀಟಗಳಿಗೆ ಈ ಕೀಟನಾಶಕಗಳ ಸಿಂಪರಣೆಯನ್ನು ಕೈಗೊಳ್ಳಬೇಕು. 0.3 ml ಇಮಿಡಾಕ್ಲೋಪ್ರಿಡ್ ಇರಬಹುದು ಅಥವಾ 1 gram ಅಸೆಫಿಟ್ ಇರಬಹುದು. 1 liter ನೀರಿಗೆ ಬೆಸ್ಬಿಟ್ಟು ಸಿಂಪರಣೆ ಮಾಡಬೇಕು. ಸುರುಳಿ ಪೂಚಿ ಅಥವಾ ಈ ಸ್ಪೋಡಾಪ್ಟ್ರ ಹುಳುವಿನ ಹಾವಳಿ ಇದ್ದಲ್ಲಿ 2 ml ಪ್ರತಿ ಲೀಟರ್ ನೀರಿಗೆ ಪ್ರೊಫನೋಫಾಸ್ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆ ಮಾಡಬೇಕು. ಅಥವಾ ಫ್ಲೂ ಬೆಂಡಮೈಡ್ 1 liter ನೀರಿಗೆ 0.075 ಅಂದರೆ 1-5 liter ನೀರಿಗೆ 1 ml ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆ ಮಾಡಬೇಕು. ಅಥವಾ ಸ್ಪೈನೋಸೈಡ್ ಮಾರ್ಕೆಟಲ್ಲಿ ಟ್ರೇಸರ್ ಅಂತ ಸಿಗುತ್ತೆ. ಸೊ ಈ ಕೀಟನಾಶಕವನ್ನು 0.12 ml ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಳಬೇಕು. ಇದಾದ ನಂತರ ಸುಮಾರು ಕೀಟನಾಶಕಗಳು ಇನ್ನು ಎಮಾಮೆಕ್ಟಿನ್ ಬೆನ್ಝೋಯಿಟ್ ಪ್ರೋಕ್ಲೇಮ್ ಅಂತ ಸಿಗುತ್ತೆ, ಅದು 0.2 gram ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಈ ರೀತಿ ಸಮಗ್ರವಾಗಿ ನಿರ್ವಹಣಾ ಕ್ರಮಗಳನ್ನ ಕೈಗೊಂಡಲ್ಲಿ ಈ ಶೇಂಗಾ ಬೆಳೆಯನ್ನು ರೈತರು ಏನು ಈ ಕೀಟನಾಶಕ ಸಿಂಪರಣೆಯನ್ನು ಕಡಿಮೆ ಮಾಡಿಕೊಂಡು ಈ ಖರ್ಚನ್ನು ಕಡಿಮೆ ಮಾಡಿಕೊಂಡು ಒಳ್ಳೆಯ ಗುಣಮಟ್ಟದ ಇಳುವರಿಯನ್ನು ಪಡ್ಕೊಂಡು ತಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂತೇಳಿ ನಾನು ಈ ರೈತ ಬಾಂಧವರಲ್ಲಿ ಕೇಳ್ಕೊಂತೇನೆ. ಒಳ್ಳೆಯದು ಮೇಡಮ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಂಡ್ರಿ. ಈ ಒಂದು ಬರುವ ಒಂದು ಹಿಂಗಾರು ಹಂಗಾಮಾಗಿರ್ಬೋದು, ಜೊತೆಗೆ ಬೇಸಿಗೆ ಹಂಗಾಮಾಗಿರ್ಬೋದು, ರೈತ ಬಾಂಧವರು ಈ ಶೇಂಗಾ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆಗಾಗಿ ಒಂದು ಒಳ್ಳೆಯ ಕ್ರಮಗಳನ್ನು ಕೈಗೊಳ್ಳಿ, ಜೊತೆಗೆ ಸಮಗ್ರ ಪೀಡೆ ನಿರ್ವಹಣೆಗೆ ರೈತ ಬಾಂಧವರು ಹೆಚ್ಚಿನ ಒಲವನ್ನು ಕೊಡಲಿ. ಮುಖ್ಯವಾಗಿ ನಮ್ಮ ಜೈವಿಕ ಪೀಡೆನಾಶಕಗಳಾಗಿರ್ಬೋದು ಅಥವಾ ಸಾವಯವ ಪದ್ಧತಿಯಲ್ಲಿ ಅಥವಾ ನಮ್ಮ ಒಂದು ಇತ್ತೀಚಿನ ಒಂದು ಜೀವಾಮೃತ ಆಗಿರ್ಬೋದು, ಬ್ರಹ್ಮಾಸ್ತ್ರ ಆಗಿರ್ಬೋದು, ಬೇರೆ ಬೇರೆ ಒಂದು ಸಾವಯವ ಕೃಷಿಯಲ್ಲಿ ಕೀಟಗಳನ್ನು ಹತೋಟಿ ಮಾಡಿಕೊಂಡ್ರೆ ಗುಣಮಟ್ಟದ ಒಂದು ಶೇಂಗಾ ಬೆಳೆಯನ್ನು ಬಳಕೋಬಹುದು. ಜೊತೆಗೆ ಅನಿವಾರ್ಯವಿದ್ದಂಥ ಒಂದು ಸಂದರ್ಭದಲ್ಲಿ, ನಿಯಂತ್ರಣಕ್ಕೆ ಮೀರಿದಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕೀಟನಾಶಕಗಳನ್ನು ರೈತ ಬಾಂಧವರು ಸಿಂಪರಣೆ ಮಾಡಲಿ ಎಂಬಂಥ ಒಂದು ವಿಚಾರದೊಂದಿಗೆ ಈ ಒಂದು ರೈತ ಬಾಂಧವರಿಗೆ ಶೇಂಗಾ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಸಮಗ್ರ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶೇಂಗಾ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಹಾಶಿಹಾಳ್. ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29-30 ° C ಮತ್ತು ಕನಿಷ್ಠ ಉಷ್ಣಾಂಶ 22-23 ° C ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 83-85% ಮತ್ತು ಕನಿಷ್ಠ ಆರ್ದ್ರತೆ 66-72% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 12-18 km ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ರೈತ ಬಾಂಧವರು ಬಿತ್ತನೆಯನ್ನು ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಮಳೆಯ ನೀರನ್ನ ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡಬೇಕು. ಹತ್ತಿಯನ್ನ ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಹತ್ತಿಯಲ್ಲಿ ರಾಸಾಯನಿಕ ಗೊಬ್ಬರದ ಮಾಹಿತಿ ಹೇಳೋದಾದರೆ 72-32-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಪ್ರತಿ ಎಕರೆಗೆ ನೀಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಮಿಲಿಲೀಟರ್ ಪೆಂಡೇಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡೇಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯನ್ನ ಬಿತ್ತುವಂತಹ ರೈತ ಬಾಂಧವರು TS3R, GRG 811, GRG 152 ತಳಿಗಳನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತೋದ್ರಿಂದ ಮಣ್ಣಿನಿಂದ ಬರುವಂತಹ ರೋಗಗಳನ್ನು ತಡೆಗಟ್ಟಬಹುದು. ಹೆಸರನ್ನ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಮೇದಿಂದ ಜೂನ್ವರೆಗೆ ಹೆಸರು ಬಿತ್ತನೆಗೆ ಸೂಕ್ತವಾದಂತಹ ಸಮಯವಾಗಿದ್ದು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜ ಬಳಸಬೇಕಾಗ್ತದೆ. ಇನ್ನು ಪ್ರತಿ ಎಕರೆಗೆ ರೈಸೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಬೇಕು. ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು ಅಂದರೆ 10-20-0 ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಬಿತ್ತುವ ಸಮಯದಲ್ಲಿ ಕೊಡಬೇಕು. ಇನ್ನು 8 ಕಿಲೋಗ್ರಾಂ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು. ಹೆಸರು ಬಿತ್ತಿದ ದಿನ ಅಥವಾ ಬಿತ್ತನೆಯಾದ ಮರುದಿನ 1.3 ಲೀಟರ್ ಪೆಂಡೇಮಿಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕುರಿ ಸಾಕಾಣಿಕೆದಾರರು ಗಮನಿಸಬೇಕು. ಕರಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲುಬೇನೆ ಮತ್ತು ಚಪ್ಪೆಬೇನೆ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಪರಿಸರ ಗೀತೆ, ಸುಬ್ರಾಯ ಚಿಕ್ಕೋಡಿಯವರ ರಚನೆ, ಅನುರಾಧ ಭಟ್ ಇವರ ಧ್ವನಿಯಲ್ಲಿ. ಇರಲಿ ಮೊಳಕೆ, ಇರಲಿವು ನಮ್ಮಯ ಬೆಂಬಲಕ್ಕೆ, ಇರಲಿವು ನಮ್ಮಯ ಬೆಂಬಲಕ್ಕೆ, ನೆಲ ಜಲ ಕಾಡಿನ ಸಂಬಂಧ. ಸುಬ್ರಾಯ ಚಿಕ್ಕೋಡಿಯವರ ರಚನೆಯನ್ನ ಅನುರಾಧಾ ಭಟ್ ಇವರ ಧ್ವನಿಯಲ್ಲಿ ಇದುವರೆಗೂ ಕೇಳ್ತಾ ಇದ್ರಿ. ಈ ಒಂದು ಪರಿಸರ ಗೀತೆ ಪ್ರಸಾರವಾಯಿತು. ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಎಲ್ಐಸಿ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಕೇಳಿ ಜನಪದ ಸಂಗೀತದಲ್ಲಿ ಹುಲಿಹೇದರ್ ಗ್ರಾಮದ ರಾಮಲಿಂಗಪ್ಪ ಗಡ್ಡಿ ಮತ್ತು ಸಂಗಡಗರಿಂದ ಹಂತಿ ಪದಗಳನ್ನು. ಮೊದಲಂತಿಗೆ ಶರಣ ಶಂಕರ ಗಂಧಗ ಶರಣ ಏಕ ಬಾವುದಲೆ ಶಿವ ಶರಣ ಏಕ ಬಾವುದಲೆ ಶಿವ ಶರಣ ನಮ್ಮ ಸೊಗೆ ನಾಲ್ಕು ಪಾದಕ್ಕೆ ಶಿವ ಶರಣ. ಮೊದಲಂತಿಗೆ ಶರಣ ಶಂಕರ ಗಂಧಗ ಶರಣ ಏಕ ಬಾವುದಲೆ ಶಿವ ಶರಣ ಏಕ ಬಾವುದಲೆ ಗುಂಡಿನಂತ ತೆನಿಗಾಳ ತುಂಡ ಗಂಗ ತುಳಿದಾನ ಪಂಡಿತ ನಮ್ಮ ಬಸವಣ್ಣ. ಗುಂಡಿನಂತ ತೆನಿಗಾಳ ತುಂಡ ತುಳಿದಾನ ಪಂಡಿತ ನಮ್ಮ ಬಸವಣ್ಣ. ಗುಂಡಿನಂತ ತೆನಿಗಾಳ ತುಂಡ ಗಂಗ ತುಳಿದಾನ ಪಂಡಿತ ನಮ್ಮ ಬಸವಣ್ಣ. ಗುಂಡಿನಂತ ಯಾರ ತೂಗಿದರ ಮಲಗಲ್ಲ ಬಾಕಾಲಿ ತೋಳಿಡದು ಯಾ ಕಳತಿ ಚೆನ್ನಮ್ಮ ಭೀಮಾರತಿ ಅಂಬಾನಿ ನಮಗ ಭೀಮಾರತಿ ಅಂಬಾನಿ ನಮಗ ಹುಟ್ಟಿದರೆ ಬಾಗಿಲಕ್ ಬಂಗಾರ ಜಡಿಸೇವ ಆ ಕಲ್ಲು ಈ ಕಲ್ಲು ಸರಳದಿಯ ಕಲ್ಲು ಹೆಸರಾದ ಕಲ್ಲ ಇಲ ಕಲ್ಲು ಇರಬಹುದು